ಕೇಳುಗರೆ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದಕ್ಕೆ ಆತ್ಮೀಯ ಸ್ವಾಗತ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಎಂಬಂತೆ ಮನುಷ್ಯನ ದೇಹದ ಅತ್ಯಂತ ಮುಖ್ಯವಾದ ಅಂಗ ಎಂದರೆ ಕಣ್ಣು. ಪ್ರಪಂಚವನ್ನು ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ಕಾರಣವೇ ಕಣ್ಣು. ಹೌದು, ಇವತ್ತಿನ ವಿಷಯ ನೇತ್ರದಾನ. ಈ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ರೂಪಾ ರೋಖಡೆ ಅವರು. ಅವರಿಗೆ ನಮ್ಮ ನಿಮ್ಮ ಪರವಾಗಿ ಆತ್ಮೀಯ ಸ್ವಾಗತ. ಈಗ ಡಾಕ್ಟರ್ ರೂಪಾ ರೋಖಡೆ ಅವರ ಕಿರುಪರಿಚಯ. ಮೂಲತಃ ಗದಗ ಜಿಲ್ಲೆಯ ನರಗುಂದದವರಾದ ರೂಪಾ ರೋಖಡೆ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು SSLCವರೆಗೆ ಕನ್ನಡ ಮಾಧ್ಯಮದಲ್ಲೇ ಕಲಿತವರು. ನರಗುಂದದ ಗೌರ್ಮೆಂಟ್ PU ಕಾಲೇಜ್ನಲ್ಲಿ PUC ಮುಗಿಸಿ SDM ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2011 MBBS ಪದವಿಯನ್ನು ಪಡೆದಿದ್ದಾರೆ. ಬೆಂಗಳೂರಿನ ನಾರಾಯಣ ನೇತ್ರಾಲಯದಲ್ಲಿ 2015 DNB ಪದವಿಯನ್ನು ಪಡೆದು 2015 SDM ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವಿಷ್ಟು ಡಾಕ್ಟರ್ ರೂಪಾ ರೋಖಡೆ ಅವರ ಕಿರುಪರಿಚಯ. ಕೇಳುಗರೆ, ನೀವು ನಮ್ಮನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836. ಆದಷ್ಟು ರೇಡಿಯೋವನ್ನು ಸ್ವಲ್ಪ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿ. ನಿಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ. ಈಗ ಡಾಕ್ಟರ್ ರೂಪಾ ರೋಖಡೆ ಅವರು ನೇತ್ರದಾನದ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಡ್ತಾರೆ. ಆ ನಂತರ ನಾವು ನಿಮ್ಮ ಕರೆಗಳನ್ನು ತಗೋತೀವಿ. ನಮಸ್ಕಾರ ರೂಪಾ ರೋಖಡೆ ಅವರೇ. ನಮಸ್ಕಾರ. ಈಗ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಮಗೆಲ್ಲ ತಿಳಿದಿರುವಂತೆ ಕಣ್ಣುಗಳು ಈ ಜಗತ್ತಿನ ಸೌಂದರ್ಯವನ್ನು ಆಸ್ವಾದಿಸಲು, ಅರ್ಥೈಸಿಕೊಳ್ಳಲು, ಅಪಾಯಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ದೇವರು ನಮಗೆ ನೀಡಿದಂತಹ ಅತ್ಯಮೂಲ್ಯ ವರದಾನ. ಅದಕ್ಕಾಗಿಯೇ ಸರ್ವೇಂದ್ರಿಯಂ ನಯನಂ ಪ್ರಧಾನಂ ಎಂಬ ಮಾತಿದೆ. ಇಂತಹ ಅದ್ಭುತ ಇಂದ್ರಿಯವನ್ನು ನಾವು ಸತ್ತ ನಂತರ ಕತ್ತಲಲ್ಲಿರುವ ಇನ್ನೊಬ್ಬರಿಗೆ ಕೊಡುಗೆಯಾಗಿ ನೀಡಬಹುದಾದಲ್ಲಿ ಅದಕ್ಕಿಂತ ನಾವು ದೇವರಿಗೆ ಸಲ್ಲಿಸುವ ಕೃತಜ್ಞತೆ ಮತ್ತೊಂದಿಲ್ಲ. ಇವು ಪ್ರಖ್ಯಾತ ಅಂಧಲೇಖಕಿ ಹಾಗೂ ಸಮಾಜ ಸುಧಾರಕಿಯಾದ ಹೆಲೆನ್ ಕೆಲ್ಲರ್ ಅವರ ಮನದಾಳದ ಮಾತುಗಳು. ಹಾಗಾದರೆ ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ನೇತ್ರದಾನ ಎಂದರೇನು, ಹೇಗೆ ಮಾಡಬೇಕು, ಏಕೆ ಮಾಡಬೇಕು ಮತ್ತು ಯಾರೆಲ್ಲ ಮಾಡಬಹುದು ಎಂದು ತಿಳಿದುಕೊಳ್ಳೋಣ. ನೇತ್ರದಾನ ಎನ್ನುವುದು ಕೇವಲ ಮರಣಾನಂತರ ಮಾಡುವ ಕಾರ್ಯ. ಅಂದರೆ ನಾವು ಸತ್ತ ನಂತರ ನಮ್ಮ ಕಣ್ಣುಗಳನ್ನು ಮತ್ತೊಬ್ಬರಿಗೆ ದಾನವಾಗಿ ನೀಡುವುದು. ಮುಖ್ಯವಾದ ಸಂಗತಿ ಎಂದರೆ ನಾವು ದಾನ ಕೊಟ್ಟ ಇಡೀ ಕಣ್ಣನ್ನು ಮತ್ತೊಬ್ಬರಿಗೆ ಅಳವಡಿಸಲು ಸಾಧ್ಯವಿಲ್ಲ. ಆದರೆ ಕಣ್ಣಿನ ಮುಂಭಾಗದಲ್ಲಿರುವಂತಹ ಕಾರ್ನಿಯಾ ಅಥವಾ ಕಪ್ಪು ಗುಡ್ಡೆ ಎನ್ನುವ ಪಾರದರ್ಶಕ ಪದರವನ್ನು ಬೇರ್ಪಡಿಸಿ ಕಣ್ಣಿನ ವೈದ್ಯರು ಕಪ್ಪುಗುಡ್ಡೆಯ ಕಾಯಿಲೆಯಿಂದ ಅಂಧರಾದವರ ಇನ್ನೊಬ್ಬರಿಗೆ ಅದನ್ನು ಕಸಿ ಮಾಡುತ್ತಾರೆ. ಅದಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರೀತಾರೆ. ಹಾಗಾದರೆ ಈ ಕಾರ್ನಿಯಾ ಎಂದರೇನು? ಇದಕ್ಕೆ ಕನ್ನಡದಲ್ಲಿ ಕಪ್ಪುಗುಡ್ಡೆ ಎನ್ನುತ್ತಾರೆ. ಹೆಸರಿಗೆ ಕಪ್ಪುಗುಡ್ಡೆಯಾದರೂ ನಿಜದಲ್ಲಿ ಅದಕ್ಕೆ ಯಾವುದೇ ರೀತಿಯ ಬಣ್ಣ ಇರುವುದಿಲ್ಲ. ಅದು ಪಾರದರ್ಶಕವಾದಂತಹ ಪದರ. ಉದಾಹರಣೆಗೆ, ನೀವು ಕಣ್ಣನ್ನು ಗಡಿಯಾರಕ್ಕೆ ಹೋಲಿಸಿದರೆ ಗಡಿಯಾರದ ಮುಂದಿನ ಗಾಜನ್ನು ಕಾರ್ನಿಯಾ ಅಥವಾ ಕಪ್ಪುಗುಡ್ಡೆಗೆ ಹೋಲಿಸಬಹುದು. ಕೆಲವೊಮ್ಮೆ ಗಡಿಯಾರದ ಯಂತ್ರ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರೂ ಮುಂದಿನ ಗಾಜು ಒಡೆದು ಹೋಗಿದ್ದರೆ ನಮಗೆ ಸಮಯ ತಿಳಿಯದೇ ಹೋಗುತ್ತದೆ. ಅದೇ ರೀತಿ ಕಣ್ಣಿನ ಹಿಂಭಾಗ ಸರಿಯಾಗಿ ಕೆಲಸ ಮಾಡುತ್ತಿದ್ದರೂ ಕಪ್ಪುಗುಡ್ಡೆ ಅಪಾರದರ್ಶಕವಾದರೆ ದೃಷ್ಟಿ ಕಾಣದೇ ಹೋಗುತ್ತದೆ. ನಮ್ಮ ದೇಶದಲ್ಲಿ ಸುಮಾರು 4 ದಶಲಕ್ಷ ಜನರು ಈ ಕಪ್ಪುಗುಡ್ಡೆಯ ತೊಂದರೆಯಿಂದ ದೃಷ್ಟಿಹೀನರಾಗಿದ್ದಾರೆ. ವಿಷಾದದ ಸಂಗತಿ ಎಂದರೆ ಇದರಲ್ಲಿ ಯುವಕರು ಮತ್ತು ಮಕ್ಕಳ ಸಂಖ್ಯೆಯೇ ಹೆಚ್ಚು. ಹುಟ್ಟಿನಿಂದಲೋ, ಪೌಷ್ಟಿಕಾಂಶಗಳ ಕೊರತೆಯಿಂದಲೋ, ಗಾಯವಾಗಿಯೋ ಅಥವಾ ಕಪ್ಪುಗುಡ್ಡೆಯ ಇನ್ಫೆಕ್ಷನ್ ಆಗಿಯೋ ಅವರ ಕಪ್ಪುಗುಡ್ಡೆ ಬಿಳುಪಾಗಿ ಕಣ್ಣು ಕಾಣದೇ ಹೋಗುತ್ತದೆ. ಇದಕ್ಕೆ ಇರುವ ಒಂದೇ ಪರಿಹಾರ ಅಥವಾ ಟ್ರೀಟ್ಮೆಂಟ್ ಎಂದರೆ ಕಪ್ಪುಗುಡ್ಡೆಯ ಬದಲಾವಣೆ. ಅದು ನಾವು ಮಾಡುವ ನೇತ್ರದಾನದಿಂದ ಮಾತ್ರ ಸಾಧ್ಯ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸಾಯುವವರ ಸಂಖ್ಯೆ 90 ಲಕ್ಷ, ಆದರೆ ಅದರಲ್ಲಿ ನೇತ್ರದಾನ ಮಾಡುವವರು ಕೇವಲ 20-50 ಸಾವಿರ ಮಾತ್ರ. ಇದು ಅಜಗಜಾಂತರವಾದಂತಹ ಅಂತರ. ಇದನ್ನು ಕಡಿಮೆ ಮಾಡಬೇಕೆಂದರೆ ನಾವೆಲ್ಲರೂ ನೇತ್ರದಾನ ಮಾಡಬೇಕು, ಜೊತೆಗೆ ನೇತ್ರದಾನವನ್ನು ನಮ್ಮ ಕುಟುಂಬದ ಸಂಪ್ರದಾಯವನ್ನಾಗಿ ಮಾಡಿಕೊಳ್ಳಬೇಕು. ಈ ನೇತ್ರದಾನ ಹೇಗೆ ಮಾಡುವುದು? ಇದು ಅತ್ಯಂತ ಸುಲಭ. ವ್ಯಕ್ತಿಯ ಮರಣದ 6-8 ಗಂಟೆಗಳ ಒಳಗಡೆ ನೇತ್ರದಾನ ಮಾಡಬೇಕು. ಮೃತರ ದೇಹವನ್ನು ಶೈತ್ಯೀಕರಿಸಿದಲ್ಲಿ, ಅಂದರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸಾವು ಸಂಭವಿಸಿದಾಗ ಕೋಲ್ಡ್ ಸ್ಟೋರೇಜ್ ಅಥವಾ ಶೈತ್ಯೀಕರಣದ ಸೌಲಭ್ಯವಿರುತ್ತದೆ. ಅಂತಹ ಸಂದರ್ಭಗಳಲ್ಲಿ 11 ಗಂಟೆಗಳ ಕಾಲ ಸಮಯವಿರುತ್ತದೆ. ಆದರೆ ಸಾಮಾನ್ಯವಾಗಿ ನೀವು ನೆನಪಿಡಬೇಕಾಗಿದ್ದು 6-8 ಗಂಟೆಗಳು. ಅದಕ್ಕಿಂತ ತಡೆ ಮಾಡಿದ್ದಲ್ಲಿ ಆ ಕಣ್ಣುಗಳು ಹೆಚ್ಚಿನ ಪ್ರಯೋಜನಕ್ಕೆ ಬರುವುದಿಲ್ಲ. ಮರಣ ಹೊಂದಿದ ವ್ಯಕ್ತಿ ಮೊದಲೇ ನೇತ್ರದಾನಿಯಾಗಿರಬೇಕು ಅಥವಾ ಮೊದಲೇ ತಮ್ಮ ಕಣ್ಣುಗಳನ್ನು ಪ್ಲೆಜ್ ಮಾಡಿರಬೇಕು, ಬರೆದುಕೊಟ್ಟಿರಬೇಕು ಅಂತ ಏನೂ ಇಲ್ಲ. ಸಾವಿನ ಸಂದರ್ಭದಲ್ಲಿ ಅವರ ಹತ್ತಿರದ ರಕ್ತ ಸಂಬಂಧಿಗಳು ನೇತ್ರದಾನ ಮಾಡಲು ಬಯಸಿದಾಗ ಕೂಡಲೇ ಹತ್ತಿರದ ನೇತ್ರ ಸಂಗ್ರಹಣಾ ಕೇಂದ್ರಕ್ಕೆ ಕರೆ ಮಾಡಿ ತಿಳಿಸಬೇಕು. ಅದು ಹಗಲಾಗಿರಬಹುದು ಅಥವಾ ರಾತ್ರಿಯಾಗಿರಬಹುದು, ಮನೆ, ಆಸ್ಪತ್ರೆ, ಶವಾಗಾರ ಅಥವಾ ಯಾವುದೇ ಸ್ಥಳ ಆಗಿರಬಹುದು. ನೇತ್ರದಾನ ಕೇಂದ್ರದವರು 24 ತಾಸು ಸೇವೆಯಲ್ಲಿ ಇರುತ್ತಾರೆ. ನಿಮ್ಮ ಕರೆ ಬಂದ ಕೂಡಲೇ ಅವರೇ ನೀವು ಕರೆದ ಜಾಗಕ್ಕೆ ಬಂದು ನೇತ್ರ ಸಂಗ್ರಹಣೆ ಮಾಡುತ್ತಾರೆ. ಈ ಸೇವೆಗೆ ನೀವು ಯಾವುದೇ ರೀತಿಯ ಶುಲ್ಕ ಭರಿಸುವ ಅಗತ್ಯ ಇಲ್ಲ. ನೇತ್ರ ಸಂಗ್ರಹಣೆ ಮತ್ತು ವಿತರಣೆ ಉಚಿತವಾದಂತಹ ಸೇವೆ. ಹಾಗಾದರೆ ನೀವು ಒಮ್ಮೆ ನೇತ್ರದಾನ ಮಾಡಲು ನಿರ್ಧರಿಸಿದ ಬಳಿಕ ಯಾವ ರೀತಿಯ ಕ್ರಮಗಳನ್ನು ಮನೆಯಲ್ಲಿ ಅನುಸರಿಸಬೇಕು? ಮೊಟ್ಟ ಮೊದಲು ಕೂಡಲೇ ನೇತ್ರದಾನ ಕೇಂದ್ರಕ್ಕೆ ಕರೆ ಮಾಡಬೇಕು. ಅವರು ಬರುವವರೆಗೆ ನೀವು ಸತ್ತ ವ್ಯಕ್ತಿಯ ಕಣ್ಣ ರೆಪ್ಪೆಗಳನ್ನು ಮುಚ್ಚಬೇಕು. ವಿದ್ಯುತ್ ಪಂಕ ಅಥವಾ ಫ್ಯಾನ್ ಇದ್ದರೆ ಅದನ್ನು ನಿಲ್ಲಿಸಬೇಕು. ಎಸಿ ಇದ್ದರೆ ಅದನ್ನು ಆನ್ ಇಡಬಹುದು. ತಲೆಯನ್ನು ತಲೆದಿಂಬಿನ ಸಹಾಯದಿಂದ ಸ್ವಲ್ಪ ಎತ್ತರದಲ್ಲಿ ಇರಿಸಬೇಕು. ಸಾಧ್ಯವಾದರೆ ಕಣ್ಣು ರೆಪ್ಪೆಗಳನ್ನು ಮುಚ್ಚಿ ಅದರ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ರೆಪ್ಪೆಗಳ ಮೇಲೆ ಇಡಬಹುದು. ಈ ಕ್ರಮಗಳಿಂದ ಕಣ್ಣಿನ ತೇವಾಂಶವನ್ನು ನಾವು ತುಂಬ ಸಮಯದವರೆಗೆ ಮೇಂಟೈನ್ ಮಾಡಬಹುದು. ಕೆಲವೊಬ್ಬರಿಗೆ ಕಣ್ಣುಗಳನ್ನು ದಾನ ಮಾಡಿದ ನಂತರ ಮುಖ ವಿಕಾರವಾಗುವುದು ಎನ್ನುವ ಆತಂಕ ಇರುತ್ತದೆ. ಅದು ಸಹಜ, ಆದರೆ ಇದು ಅನಗತ್ಯವಾದ ಭಯ. ಕಣ್ಣುಗಳನ್ನು ಪಡೆದ ನಂತರ ಆ ಜಾಗದಲ್ಲಿ ನಾವು ಆರ್ಟಿಫಿಷಿಯಲ್ ಕಾರ್ನಿಯಾ ಇಟ್ಟು ರೆಪ್ಪೆಗಳನ್ನು ಮುಚ್ಚಲಾಗುವುದು. ಹಾಗಾಗಿ ನೇತ್ರದಾನದ ಮುಂಚೆಗೂ ಹಾಗೂ ನಂತರಕ್ಕೂ ಮುಖದ ರೂಪದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಹಾಗೆಯೇ ನೇತ್ರ ಸಂಗ್ರಹಣೆಗೆ ತೆಗೆದುಕೊಳ್ಳುವ ಸಮಯ ಕೇವಲ 20 ನಿಮಿಷಗಳು. ಹಾಗಾಗಿ ಮೃತರ ಅಂತಿಮ ವಿಧಿವಿಧಾನಗಳಲ್ಲಿ ಯಾವುದೇ ರೀತಿಯ ಅಡಚಣೆ ಆಗುವುದಿಲ್ಲ. ಸರಿ, ಹಾಗಾದರೆ ಇಷ್ಟೆಲ್ಲ ತಿಳಿದ ಮೇಲೆ ಯಾರೆಲ್ಲ ನೇತ್ರದಾನ ಮಾಡಬಹುದು? ಇದಕ್ಕೆ ಯಾವುದೇ ರೀತಿಯ ವಯೋಮಿತಿ ಇಲ್ಲ. ಚಿಕ್ಕ ಮಕ್ಕಳಿಂದ ವೃದ್ಧರಾದವರು ಕೂಡ ತಮ್ಮ ಸಾವಿನ ನಂತರ ನೇತ್ರದಾನ ಮಾಡಬಹುದು. ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಇದ್ದವರು, ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಇದ್ದವರು, ಕನ್ನಡಕ ಧರಿಸುವವರು, ಪೊರೆ ಇದ್ದವರು ಅಥವಾ ಮುಂಚೆಯೇ ಪೊರೆಗೆ ಅಥವಾ ರೆಟಿನಾ ಸಂಬಂಧದ ಕಾಯಿಲೆಗಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಯಾರು ಬೇಕಾದರೂ ಕೂಡ ನೇತ್ರದಾನ ಮಾಡಬಹುದು. ಹಾಗಾದರೆ ಕೇಳುಗರೆ, ಇನ್ನೇಕೆ ತಡ? ನಾವೆಲ್ಲ ನಮ್ಮ ಕಣ್ಣುಗಳನ್ನು ದಾನ ಮಾಡಲು ಮುಂದಾಗೋಣ ಮತ್ತು ಬೇರೆಯವರಲ್ಲೂ ಈ ಅರಿವನ್ನು ಮೂಡಿಸಿ ಅವರನ್ನು ಕೂಡ ಪ್ರೋತ್ಸಾಹಿಸೋಣ. ಜವಾಬ್ದಾರಿಯುತ ನವಭಾರತವನ್ನು ನನಸಾಗಿಸೋಣ. ನೆನಪಿಡಿ, ಈ ನಿಮ್ಮ ಸಹಾಯ ಕೇವಲ ಒಬ್ಬ ಅಂಧರಿಗೆ ಮಾತ್ರ ಬೆಳಕನ್ನು ನೀಡುವುದಿಲ್ಲ, ಅವರ ಜೊತೆಗೆ ಅವರನ್ನು ಪ್ರೀತಿಸುವ, ಅವರನ್ನೇ ನಂಬಿದಂತಹ ಅವರ ಇಡೀ ಕುಟುಂಬಕ್ಕೆ ಹೊಸ ಚೈತನ್ಯವನ್ನು ನೀಡಬಲ್ಲದು. ಮತ್ತೊಮ್ಮೆ, ನೇತ್ರದಾನ ಶ್ರೇಷ್ಠ ದಾನ. ಧನ್ಯವಾದಗಳು. ಡಾಕ್ಟರ್ ರೂಪಾ ರೋಖಡೆ ಅವರು ನೇತ್ರದಾನದ ಬಗ್ಗೆ ಬಹಳ ವಿವರವಾದ ಮಾಹಿತಿಯನ್ನು ಕೊಟ್ಟರು. ಈಗ ನಾವು ನಿಮ್ಮ ಫೋನ್ ಕರೆಗಳು ತಗೋತೀವಿ. ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ, ಹಲೋ, ಹಾಂ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಹಲೋ, ಹಾಂ ನಿಮ್ ಹೆಸರು ಊರ್ ಯಾವ್ದು? ಮಲ್ಲಿಕಾರ್ಜುನ್ ಖರ್ಗೆ ಅಂತ. ಕೇಳಿ ಡಾಕ್ಟರ್ ಪ್ರಶ್ನೆ ಈಗ. ಹಲೋ, ಹಾಂ ಹೇಳಿ ಸರ್. ನಂದು ಎರಡು ಕಣ್ಣಿಂದ ರೆಟಿನಾ ಆಪರೇಷನ್ ಆಗಿದಾವ್ರಿ. ಓಕೆ ಸರ್. 80ನೇ ಐಶು ಆಗೊಮ್ಮೆ, ಆಮೇಲೆ 2000 ಐಶು ಆಗಿ ಬಂದಿರಿ. ಸರಿ ಸರ್. ಅದು ನೇತ್ರದಾನ ಮಾಡಬಹುದು ಏನಿಲ್ಲ? ಹಾಂ ಸರ್, ಕಣ್ಣಿನ ಇದು ಆಕ್ಚುಲಿ ನಿಮಗೆ ತೊಂದಿರೋದು ಕಣ್ಣಿನ ರೆಟಿನಾ ಅಥವಾ ಅಕ್ಷಿಪಟಲದಲ್ಲಿರುವಂತಹ ತೊಂದರೆ. ಆದ್ರೆ ನಿಮ್ಮ ಕಣ್ಣಿನ ಮುಂದಿನ ಭಾಗ ಏನು ಕಪ್ಪುಗುಡ್ಡೆ ಅಂತ ಕರಿತೀವಿ, ಅದು ಕ್ಲಿಯರ್ ಆಗಿದ್ರೆ ನಿಮ್ಗೆ ಇದರಿಂದ ನೇತ್ರದಾನವನ್ನ ಆರಾಮಾಗಿ ಮಾಡಬಹುದು. ಅದಕ್ಕೆ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ. ಥ್ಯಾಂಕ್ ಯು ಸರ್. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕು ತನ್ಸನಹಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಅಂತ ಮಾತಾಡಿದ್ದೆ. ಕೇಳ್ರಿ ಡಾಕ್ಟರ್, ನಿಮ್ಮ ಪ್ರಶ್ನೆ ಏನು ಅಂತ? ಮೇಡಮ್ ರೇ, ಇವಾಗ ಅಂಧತ್ವದ ಬಗ್ಗೆ ತಾವು ಹೇಳಿದ್ರಿ. ನಮ್ಮ ಭಾರತ ದೇಶದಲ್ಲಿ ವರ್ಷಿಗೆ ಎಷ್ಟು ಜನರಿಗೆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರ, ಮತ್ತ ಈಗ ಹಾಕೊಂಡವ್ರ ಜನ ಎಷ್ಟು ಜನ ಇದಾರ, ಮತ್ತ ಅವ್ರು ಹಾಕೊಂಡವ್ರದ್ದು ನಮ್ಗೆ ಕಣ್ಣು ಕಂಡವ ಅಂತೇಳಿ ಯಾವ್ದೇ ಒಂದು ರೇಡಿಯೋದಲ್ಲಿ ಆಗ್ಲಿ ಅಥವಾ ದೂರದರ್ಶನದಲ್ಲಿ ಆಗ್ಲಿ ನಾವು ಕೇಳಿಲ್ಲ ಇಲ್ಲಿವರೆಗೆ. ಕರೆಕ್ಟ್. ಇದು ಅತ್ಯಂತ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ನು. ಆಕ್ಚುಲಿ ನಮಗೆ ಗೊತ್ತಿರೋ ಪ್ರಕಾರ, ಇವಾಗ ನಿಮ್ಗೆ ಮುಂಚೆ ನಾನು ಹೇಳಿದೆ, ನಮ್ಮ ದೇಶದಲ್ಲಿ ತುಂಬಾ ಜನ ಕಾರ್ನಿಯಾಗಾಗಿ ಕಾಯ್ತಾ ಇರ್ತಾರೆ. ಒಂದು 4.6 ದಶಲಕ್ಷ ಜನ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಬಟ್ ನಾನು ಹೇಳಿದ ಪ್ರಕಾರ ದಾನ ಮಾಡುವವರ ಸಂಖ್ಯೆ ಕೇವಲ 20-50,000 ಮಾತ್ರ ಪ್ರತಿ ವರ್ಷ, ಅಷ್ಟೇ ಜನ ದಾನ ಮಾಡ್ತಾ ಇದ್ದಾರೆ. ಸೊ ನೀವು ಇನ್ನೊಂದು ಕ್ವಶನ್ ಕೇಳಿದ್ರೆ, ಎಷ್ಟು ಜನಕ್ಕೆ ಸಕ್ಸಸ್ ರೇಟ್ ಆಗುತ್ತೆ ಅಂತಂದು, ಇಡೀ ಎಲ್ಲ ಅಂಗಾಂಗ ದಾನಗಳನ್ನು ನೀವು ನೋಡಿದರೆ, ಅದು ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಎಲ್ಲ ಅಂಗಾಂಗ ದಾನಗಳೊಳಗಡೆ ಕಣ್ಣಿನ ಸಕ್ಸಸ್ ರೇಟು ತುಂಬ ಜಾಸ್ತಿ. 80-95 ಜನ ಪಡ್ಕೊಂಡವರಿಗೆ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಎಲ್ಲ ಅಂಗಾಂಗಗಳಲ್ಲಿ ಕಂಪೇರ್ ಮಾಡಿದರೆ ಇದಕ್ಕೆ ಜಾಸ್ತಿ ಸಕ್ಸಸ್ ರೇಟ್ ಇರುವುದು. ಎದಕ್ಕಂದ್ರೆ ಅಲ್ಲಿ ರಕ್ತ ನಾಳಗಳು ಇರಂಗಿಲ್ಲ, ಹಾಗಾಗಿ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇರ್ತದೆ. ನಿಮ್ಮ ಪ್ರಶ್ನೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿವೆ. ಹಲೋ ಹಲೋ, ಹಾ ಹೇಳಿ. ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ನನ್ನ ಹೆಸರು ಮಹೇಶ್. ಮಹೇಶ್ಕರ್ ನವನಗರ ಬಾಗಲಕೋಟೆ ಇಂದ ರೀ. ಹಾ ಮೇಡಮ್, ನಮ್ದು ಕಣ್ಣು ಅದು ದಾನ ಮಾಡಕ್ ಮಾಡಿದ್ವಿ. ಹಾ ಹೇಳ್ರಿ ಡಾಕ್ಟರ್, ಇದ್ದಾರಿಲ್ಲ ಹೇಳ್ರಿ. ಹಾ ಕೇಳ್ತಾ ಇದಾರೆ ಡಾಕ್ಟರ್, ಹೇಳ್ರಿ. ಅದು ನಮ್ದು ಮೇಡಮ್, ಚಾ ಕುಡಿದ ತಕ್ಷಣ ಕಣ್ಣು ಮಬ್ಬ ಹಾಕುತ್ತೆ. ಹಲೋ, ನೇತ್ರದಾನ ಮಾಡಬಹುದು ಇಲ್ಲ ಸರ್? ಕಣ್ಣಿನ ರಚನೆಗೆ ಅಥವಾ ಕಣ್ಣಿನ ಮುಂದಿರುವ ಕಪ್ಪು ಗುಡ್ಡೆಗೆ ಅದರಿಂದ ಏನು ತೊಂದರೆ ಇರಂಗಿಲ್ಲ. ಸೊ ಮಾಡಬಹುದು ಸರ್. ಹಲೋ ಹಲೋ, ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಹಲೋ, ಹಾ ಹೇಳಿ ಮೇಡಮ್. ನಾವು ಮುದೋ ತಾಲೂಕದಿಂದ ಮೇಡಮ್, ರಾಮಲಿಂಗಪ್ಪ ಯಾದವಳ ಕೇಳಿ ಮಾತಾಡೋದು, ರಣಬೆಳೆಯಲ್ಲಿಂದ. ಹಾ ಹೇಳಿ ಸರ್. ನಾವು ಕಣ್ಣ ದಾನ ಮಾಡ್ಬೇಕಾದ್ರೆ ಎಲ್ಲಿ ಮಾಡ್ಬೇಕು, ಮತ್ತೆ ಅದಕ್ಕೆ ವಯಸ್ಸಿನ ಅಂತರ ಏನಾದರೂ ಇದೆಯಾ ಸರ್? ಹಾ ಸರ್, ಇದಕ್ಕೆ ವಯೋಮಿತಿ ಅಂತ ಏನೂ ಇರಂಗಿಲ್ಲ, ಎಲ್ಲರೂ ಕೂಡ ದಾನ ಮಾಡಬಹುದು. ನೀವು ದಾನ ಮಾಡ್ಬೇಕಂತ ಅಂದ್ರೆ, ನಿಮ್ಮ ಹತ್ತಿರದ ನೇತ್ರ ದಾನ ಕೇಂದ್ರಕ್ಕೆ ಹೋಗಿ ಪ್ಲೆಜ್ ಫಾರ್ಮ್ ಅಂತ ಕರೀತಾರೆ. ಸೊ ಅದ ಫಾರ್ಮ್ ನೀವು ತುಂಬಬೇಕು. ಬಟ್ ಅದ ಫಾರ್ಮ್ ತುಂಬುದು ಏನ್ ಹೇಳಿ ಸರ್? ಹಾ ಸರ್, ನಿಮ್ದು ನೇತ್ರದಾನ ಕೇಂದ್ರ ಹತ್ರದ ಯಾವ್ದಿರ್ತದೆ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಬಹುದು, ಅವ್ರು ಕೊಡ್ತಾರೆ. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ನಾವು ನೇತ್ರದಾನ ಕೇಂದ್ರ ಇದೆ. ಸೊ ನೀವು ಬಂದು ಕಲೆಕ್ಟ್ ಮಾಡಬಹುದು ಪ್ಲೆಜ್ ಫಾರ್ಮ್. ಬಟ್ ಇಂಪಾರ್ಟೆಂಟ್ ಅಂತಂದ್ರೆ, ಪ್ಲೆಜ್ ಫಾರ್ಮ್ ತುಂಬೋದಷ್ಟೇ ಅಲ್ಲ, ನೀವು ದಾನ ಮಾಡಿದಿರಿ ಅಂತ ನಿಮ್ಮ ಮನೆಯವರಿಗೆ ತಿಳಿಸ್ಬೇಕು ನೀವು. ಇಲ್ಲಾಂದ್ರೆ, ಯಾಕಂದ್ರೆ ನಾವು ತೀರ್ಕೊಂಡಾಗ ದಾನ ಮಾಡಕ್ಕೆ ಕರೆಯೋದು ಅವರೇ. ಸೊ ಅವರಿಗೆ ಗೊತ್ತಿರಬೇಕು ನೀವು ದಾನ ಮಾಡ್ತಾ ಇದ್ದೀರಿ ಅಂತಂತಂದು. ಹಾಂ, ಸೊ ಅದು. ಮತ್ತೆ ಇನ್ನೊಂದಂದ್ರೆ, ಪ್ಲೆಜ್ ಫಾರ್ಮ್ ನೀವು ದಾನ ಮಾಡ್ಲಿಕ್ಕಂದ್ರೂ ಸತ್ತ ಸಮಯದಲ್ಲಿ ಕರೆದ್ರೆ ಬಂದು ದಾನ ತಗೊಂಡು ಹೋಗ್ತಾರೆ. ಸೊ ಪ್ಲೆಜ್ ಫಾರ್ಮ್ ಕಂಪಲ್ಸರಿ ಅಂತ ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಹಲೋ, ಹಲೋ, ಹಾಂ ಹೇಳಿ. ಲತಾ ಶಿವಾನಂದ್ ಮೇಡಮ್ಗೆ ಹಾಗೂ ನರಗುಂದ ಬಂಡಾಯ ನೆಲದ ಡಾಕ್ಟರ್ಗೂ ನಮಸ್ಕಾರ ರೀ. ನಾನು ನರಗುಂದ ತಾಲೂಕು ಶಿರೋಳದಿಂದ ಕೇಳೋದಾರಿ. ಉದಯ್ ಟೇಲರ್ ಹೇಳ್ರಿ ಹೇಳ್ರಿ ಉದಯ್ ಅವ್ರೆ ಕೇಳ್ರಿ ನಿಮ್ ಪ್ರಶ್ನೆ. ಒಬ್ರು ನೇತ್ರದಾನ ಮಾಡಿದ್ರಿ ಎಷ್ಟು ಮಂದಿ ಅಂದರಿಗೆ ಅಳವಡಿಸ್ತಾರ ಅಂತ ಒಂದು ಚಿಕ್ಕ ಪ್ರಶ್ನೆ ಕೇಳ್ಬೇಕಂತ ನಮ್ಮ ಪ್ರಶ್ನೆ. ಎಸ್ ಸರ್, ಇದು ಅತ್ಯಂತ ಒಂದು ಇವಾಗ ಮುಂಚೆ ನಾವೆಲ್ಲ ಅನ್ಕೊಂಡಿದ್ವಿ ನೇತ್ರದಾನ ಮಾಡಿದ್ರೆ ನಮ್ಮ ಎರಡು ಕಣ್ಣುಗಳು ಎರಡು ಅಂಧರಿಗೆ ದೃಷ್ಟಿಯನ್ನ ನೀಡ್ತಾ ಇತ್ತು. ಆದ್ರೆ ಇವಾಗ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಈ ಕಾರ್ನಿಯ ಅಥವಾ ಕಪ್ಪುಗುಡ್ಡೆ ಅಂತ ಏನ್ ಕರಿತೀವಿ ಅದನ್ನ ಸ್ಲೈಸ್ ಮಾಡಿ ಎರಡು ಭಾಗ ಮಾಡಬಹುದು. ಸೊ ಒಂದು ಕಾರ್ನಿಯಾನ ಎರಡು ಭಾಗ ಮಾಡಿ ಮೇಲಿನ ಪದರವನ್ನ ಒಬ್ಬರಿಗೆ ಕೊಡಬಹುದು ಮತ್ತು ಕೆಳಗಡೆ ಪದರವನ್ನ ಅದೇನು ಎಂಡೋಥೀಲಿಯಂ ಅಂತ ಕರಿತೀವಿ ಅದನ್ನ ಇನ್ನೊಬ್ಬರಿಗೆ ಅಳವಡಿಸಬಹುದು. ಹಾಗಾಗಿ ಒಂದು ಕಾರ್ನಿಯಾ ಇಬ್ಬರಿಗೆ, ಸೊ ಎರಡು ಕಾರ್ನಿಯಾದಿಂದ ನಾಲ್ಕು ಜನರಿಗೆ ನಾವು ದೃಷ್ಟಿಯನ್ನ ಕೊಡಬಹುದು. ಸೊ ಹೌದು ಸರ್. ಸೊ ಇವಾಗ ನೀವು ಕೇಳಿರ್ಬೋದು ನ್ಯೂಸ್ ಅಲ್ಲಿ ರೀಸೆಂಟ್ ಆಗಿ ಈಗ ಇವರು ಮೊನ್ನೆ ನಟರು ಕರೆಕ್ಟ್ ಅವ್ರದ್ದು ನಾಲ್ಕು ಜನರಿಗೆ ಅಳವಡಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ನಮ್ಮ ರೇಡಿಯೋದೊಳಗೆ ಕೇಳಿದ್ರಿ. ಹೌದು ಕರೆಕ್ಟ್. ಅದು ಪುನೀತ್ ರಾಜ್ಕುಮಾರ್ ಅವರು ಅದೇನು ದಾನ ಮಾಡಿದ್ದಾರೆ ಅದರಿಂದ ನಮ್ಮ ಇಡೀ ನೇತ್ರದಾನಕ್ಕೆ. ಹೌದು ಹೌದು ಹೌದು ಸರ್. ಅದರಿಂದ ಒಂದು ಹೊಸ ಎಲ್ಲರೂ ದಾನ ಮಾಡಕ್ ಮುಂದೆ ಬರ್ತಾ ಇದಾರೆ ಅದನ್ನ ಕೇಳ್ಬಿಟ್ಟು. ಸೊ ಒಂದು ಹೊಸ ಅಲೆಯನ್ನ ಅದು ಸೃಷ್ಟಿಸಿದೆ ನೇತ್ರದಾನದ್ರಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ ನಮಸ್ಕಾರ. ಈಗ ಕದ್ ಇಲ್ದವರಿಗೆ ಕದ್ ಹಾಕ್ತಾರಂತಿರಲ್ ಬಿಡಪ್ಪ. ಹಾ ಸರ್. ಹಾ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ದೀರಿ? ನಾವು ಸಿರ್ಕೋದಿದ್ದಾರೆ, ಧಾರವಾಡ ಡಿಸ್ಟ್ರಿಕ್ಟ್. ಹಾ, ಈಗ ಪೂರ ಕುರುಡರ ತಾಲ್ ಬಿಡಪ್ಪ, 10 ವರ್ಷ ಅಷ್ಟೇ ಆಗ್ಯಾವ್ರಿ ಒಂದರೆ. ಅದು ಕುರುಡುತನ ಯಾವ ಕಾರಣದಿಂದ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಇವಾಗ ಕಣ್ಣಿನಲ್ಲಿ ಕಪ್ಪು ಗುಡ್ಡೆಯ ಕಾರಣದಿಂದ ಅವ್ರಿಗೆ ಕುರುಡುತನ ಬಂದಿದ್ರೆ ಅದನ್ನ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅವರಿಗೆ ಕಣ್ಣನ್ನ ಕೊಡಬಹುದು, ಅಂದ್ರೆ ದೃಷ್ಟಿಯನ್ನ ಕೊಡಬಹುದು. ಆದ್ರೆ ಬೇರೆ ಕಾರಣಗಳಿಂದ ಆಗಿದ್ರೆ, ನರದ ಕಾರಣಗಳಿಂದ ಆಗಿದ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇರ್ತದೆ. ಸೊ ಇದು ಕಪ್ಪು ಗುಡ್ಡೆಯಿಂದ ನಾವೇನ್ ಕೊಡ್ತೇವೆ ಅದರಿಂದ ಕಪ್ಪು ಗುಡ್ಡೆ ಅಂತತ್ವ ಹೊಂದೋರಿಗೆ ಮಾತ್ರ ನಾವು ದೃಷ್ಟಿಯನ್ನ ಕೊಡಬಹುದು. ಕಪ್ಪು ಗುಡ್ಡೆ ತೊಂದರೆ ಇದ್ದರೆ ಅವರಿಗೆ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಂದ್ರೆ ಅದು ಅವರಿಗೆ ಹೆಲ್ಪ್ ಆಗಲ್ಲ. ಹೌದು ಸರ್. ಥ್ಯಾಂಕ್ ಯು ಸರ್. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ದೀರಿ? ಶಿವಾನಂದ ವಶಿವರ ನಿಪ್ಪಾಣಿಯಿಂದ ಮಾತಾಡ್ತಾ ಇದ್ದೇನೆ. ಈಗ ಗ್ರಾಮೀಣ ಭಾಗಗಳಲ್ಲಿ ಈಗ ಕಣ್ಣು ದಾನ ಮಾಡ್ಬೇಕಂದ್ರೆ ನೇತ್ರದಾನ ಮಾಡ್ಬೇಕಂತ ಅವ್ರ ವಿಷಯ ಇರ್ತದೆ, ಅವ್ರಿಗೆ ಗೊತ್ತಿರ್ತದೆ. ಆದ್ರೆ ಅವ್ರು ಇಲ್ಲಿ ನೋಂದಣಿ ಇರೋದು ಮಾಡಿದ್ರು ಅಲ್ಲ, ಮತ್ತು ಆ ವೇಳೆಗೆ ಅವರು ಮನೆಯಲ್ಲಿ ಹೇಳ್ತಾರೆ ಮಕ್ಕಳದು ನೀವು ಕಣ್ಣು ದಾನ ಮಾಡ್ಬೇಕಂತ ಹೇಳ್ತಾರೆ. ಆದ್ರೆ ಅಂತ ವೇಳೆಗೆ ಸಡನ್ಲಿ ನಾವು ಯಾವ ಎಲ್ಲಿ ಜಾಗೆಯಲ್ಲಿ ನೋಂದಣಿ ಮಾಡಬೇಕು ಅಥವಾ ಯಾರಿಗೆ ಕಾಲ್ ಮಾಡಿ ಕರೆಸಬೇಕು, ಎಂತ ಹಾಸ್ಪಿಟಲ್ ನಲ್ಲಿ ಹೇಳ್ಬೇಕು ಅಂದ್ರೆ ಅವರು ನೇತ್ರದಾನ ಮಾಡಲು ಸಿದ್ಧರಾಗ್ತಾರಂತ ಹೇಗೆ ಮಾಹಿತಿ ಬೇಕಾಯ್ತು ಮೇಡಮ್? ಸರ್, ಈ ವಿವರವನ್ನು ಆಕ್ಚುಲಿ ನೀವು ಒಂದು ನಿಮ್ಮ ಹತ್ತಿರದ ನೇತ್ರದಾನ ಕೇಂದ್ರ ಯಾವುದಿದೆ ಅಂತ ನೀವು ಗುರುತು ಮಾಡ್ಕೋಬೇಕಾಗುತ್ತೆ, ಮತ್ತು ಅದರದ್ದು ಫೋನ್ ನಂಬರ್ ನಿಮ್ಮ ಹತ್ರ ಇಟ್ಕೋಬೇಕಾಗ್ತದೆ. ಇಲ್ಲ ನಿಮಗೆ ಇದರ ಏನು ವಿವರಣೆ ಇದೆ, ನೀವು ಇವನ್ ಆನ್ಲೈನ್ ಕೂಡ ನಿಮಗೆ ಅದರ ವಿವರಣೆ ಸಿಗ್ತದೆ. ಡಿಸ್ಟೆನ್ಸ್ ಕೂಡ ಹೆಚ್ಚು ಇರುತ್ತದೆ, ಮತ್ತು ಅಂಥವರಿಗೆ ಏನು ಉಪಾಯ ಯೋಜನೆ ಮಾಡಬೇಕಂದ್ರೆ ನಾವು ಕನ್ನಡದಾನತೆ ಇನ್ನೊಂದ್ರೆ ಮಾಡಿರ್ತಾರೆ ಕೆಲವೊಂದು, ಅವರು ಏನು ಯೋಜನೆ ಮಾಡಬೇಕು ಮೇಡಮ್? ಸರ್, ಇವಾಗ 6-8 ತಾಸು ನಮಗೆ ಟೈಮ್ ಇರ್ತದೆ ನೀವು ನೇತ್ರದಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ 6-8 ತಾಸು ನಿಮಗೆ ಟೈಮ್ ಇರ್ತದೆ. ಸೊ ನೀವು ಇಮಿಡಿಯೇಟ್ಲಿ ಆದಷ್ಟು ಆ ಸಮಯದಲ್ಲಿ ಇಮಿಡಿಯೇಟ್ಲಿ ನೀವು ಕೊಡಬೇಕು ಅಂತಂದು ಮನಸ್ಸು ಮಾಡಿ ಕಾಲ್ ಮಾಡಿದ್ರೆ ಹತ್ತಿರದ ನೇತ್ರದಾನ ಇರ್ತದೆ ಸರ್, ಅವ್ರು ಬಂದು ನಿಮಗೆ ಕೂಡಲೇ ಬರ್ತಾರೆ, ಅವ್ರು ಏನು ತಡ ಮಾಡಂಗಿಲ್ಲ, ಬೇಗ ಬಂದು ನಿಮ್ದು ನೇತ್ರದಾನ ತಗೊಂಡ್ಕೊಂಡು ಹೋಗ್ತಾರೆ. ಈಗ ಸಪೋಸ್ ಈಗ ನಮ್ಮ ಊರಿನಲ್ಲಿ ಮತ್ತೊಬ್ರು ಯಾರ್ಯಾರು ಕುರುಡಿರ್ತಾರೆ, ಆದ್ರೆ ನಮ್ಮ ಕಣ್ಣವನ್ನು ಅವರಿಗೆ ನೇತ್ರದಾನ ಮಾಡಬೇಕಾದ್ರೆ ಸಡನ್ಲಿ ಒಬ್ರು ಅವನಿಗೆ ಅಲ್ಲೇ ಹೋದ್ರ ಮೇಲೆ ಹಂಗ ಮಾಡಬಹುದೇನು ಮೇಡಮ್? ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಬಹುದೇನು ಮೇಡಮ್? ನಿಮಗೆ ಗೊತ್ತಿರುವವರಿಗೆ ನೀವು ಕೊಡಬಹುದು ಅಂತ ಕೇಳ್ತಾ ಇದ್ದೀರಾ? ಇಲ್ಲ ಸರ್, ಇವಾಗ ಆಕ್ಚುಲಿ ಕುರುಡರಿದ್ದ ಅಂದ್ರೆ ಏನು ಅಂಧತ್ವ ಇರ್ತದಲ್ಲ, ಅವ್ರು ಮುಂಚೆನೆ ಆಸ್ಪತ್ರೆಗೆ ಹೋಗಿ ಅವ್ರ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು, ಮತ್ತೆ ಅವರಿಗೆ ಅದರ ಪ್ರಕಾರ ಕ್ರಮ ಸಂಖ್ಯೆಗಳನ್ನ ಕೊಡ್ತಾ ಹೋಗ್ತಾರೆ. ನಾವು ನಮ್ಮ ದಾನ ಕೊಟ್ಟಾಗ ಯಾರಿಗೆ ಬರ್ತದೆ ಅಂತ ನಾವು ಹೇಳಕ್ ಆಗಂಗಿಲ್ಲ, ಅದೇನು ವಿಷಯ ಇದೆ ಅದು ಗೌಪ್ಯವಾಗಿ ಮೇಂಟೈನ್ ಮಾಡ್ತಾರೆ, ಅದನ್ನ ನಾವು ಇವರಿಗೆ ಕೊಡಬಹುದು ಅಂತ ನಮಗೆ ಮುಂಚೆನೆ ನಿರ್ಧಾರ ಮಾಡ್ಕೊಳ್ಳಕ್ಕೆ ಆಗಂಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ಹಲೋ ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ಹಾ ಕೇಳ್ತಾ ಇದ್ದಾರೆ ಹೇಳ್ರಿ. ಹಲೋ ಹಲೋ, ಯಾಕೋ ಸರಿಯಾಗಿ ಕೇಳ್ತಾ ಇಲ್ಲ ಇವತ್ತು ಮಾತು. ಹಲೋ ಹಲೋ ನಮಸ್ಕಾರ ಡಾಕ್ಟರ್ಗೆ. ನಮಸ್ಕಾರ. ನಮಸ್ಕಾರ ಸರ್. ಧ್ರುವ ಬಾಗಲಕೋಟೆ ಅಂತ ಮಾತಾಡ್ಕತ್ತೀನಿ ಮೇಡಮ್. ಹೇಳಿ ಸರ್. ನಾ 70 years ಓಲ್ಡ್. ನಾ ಬೈ ಬರ್ತ್ ಬ್ಲೈಂಡ್ ಇದ್ದೀನಿ. ರೈಟ್ ಲೆಫ್ಟ್ ಐ ಕಂಪ್ಲೀಟ್ ಬ್ಲೈಂಡ್ ಆಯ್ತು. ರೈಟ್ ಐ ಸ್ವಲ್ಪ ಇತ್ತು, ರೆಟಿನಲ್ ಡಿಟ್ಯಾಚ್ಮೆಂಟ್ ಟೈಪ್ ಹೋಗ್ಬಿಡ್ತು. ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡಿದ್ದೆ ಅಷ್ಟಾಗ. ಎರಡು ಪ್ರಶ್ನೆ ಇದ್ವು ಮೇಡಮ್. ಫಸ್ಟ್ ಒಂದು ರಿಟರ್ನಲ್ ಎಲೆಕ್ಟ್ರಾನಿಕ್ ರಿಟರ್ನಲ್ ಡೆವಲಪ್ಮೆಂಟ್ ಮಾಡ್ಕೊತಾ ಇರುತ್ತೆ ಅಮೆರಿಕಾದಾಗ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತದೆ ಒಂದು. ಎರಡನೇದು ಹೋಲ್ ಆಯ್ ಟ್ರಾನ್ಸ್ಪ್ಲಾಂಟೇಷನ್, ಬರೀ ಕಾರ್ನಿಯಲ್ ಗ್ರಾಫ್ಟಿಂಗ್ ಆಗ್ತದೆ, ಹೋಲ್ ಆಯ್ ಟ್ರಾನ್ಸ್ಪ್ಲಾಂಟೇಷನ್ ಇವನ್ ಆಪ್ಟಿಂಗ್ ಎಲ್ಲ ಮಾಡಿ ಮಾಡಿಕೆ ಒಳ್ಳೆ ಎಕ್ಸ್ಪೆರಿಮೆಂಟ್ ನಡೆದಾವೆ. ಯಾರು ಪ್ರಶ್ನೆ ಇದ್ರು ಮೇಡಮ್? ಹಾ ಸರ್, ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಬಟ್ ಇನ್ನೂ ಅದನ್ನ ಸಕ್ಸಸ್ಫುಲ್ ಆಗಿ ಇನ್ನೂ ಅದನ್ನ ಟ್ರಾನ್ಸ್ಪ್ಲಾಂಟ್ ಆಗಿ ಲೈಕ್ ಇನ್ನೂ ಬಂದಿಲ್ಲ. ಬಟ್ ಅದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಎಸ್ ಡಾಕ್ಟರ್, ಮುಂದೆ ಬರಬಹುದು. ಮುಂದೆ ಬರಬಹುದು ಸರ್. ಮುಂದೆ ಬರಬಹುದು. ಎಸ್, ಮುಂದೆ ಬರಬಹುದು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್. ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ಹಲೋ ಹೇಳಿ. ನಮಸ್ಕಾರ. ಹಲೋ. ಹಾ, ಕೇಳ್ತಾ ಇದ್ದಲ್ಲ ಹೇಳ್ರಿ. ಇದು ಕಣ್ಣಿಂದ ಮಾತಾಡ್ತಿರಲ್ಲ, ಅವ್ರ ಬಗ್ಗೆ ನಾವು ಒಂದು ಪ್ರಶ್ನೆ ಕೇಳ್ಕೊಂತ ಮಾಡಿದ್ದೀವಿ. ಹಾ, ನಿಮ್ದು ಯಾವ ಊರು, ಎಲ್ಲಿಂದ ಮಾತಾಡ್ತಿದ್ದೀರಿ, ನಿಮ್ಮ ಹೆಸರು? ಹಾವೇರಿ ಜಿಲ್ಲಾ ಹನಗಲ್ ತಾಲೂಕು ಕುಂಚಿ ಗ್ರಾಮ. ನಮ್ದು ಗ್ಲುಕಮ ಬಂದು ಕಣ್ಣು ಹೋಗಿದೆ ಸರ್. ಈಗ ನಾವು ದಾನ ಮಾಡಬಹುದಾ? ಹಾ ಸರ್, ಆಕ್ಚುಲಿ ಗ್ಲುಕಮಾದಲ್ಲಿ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿ ನರದಲ್ಲಿ ಎಫೆಕ್ಟ್ ಆಗಿರ್ತದೆ, ಅವರಲ್ಲಿ ಕಪ್ಪು ಕೂಡ ಚೆನ್ನಾಗಿರ್ತದೆ. ಸೊ ನೀವು ಕೂಡ ದಾನ ಮಾಡಬಹುದು. ನಾವು ಒಟ್ಟು ನಮಗೆ ಕಾಣಿಸೋದು ಹೇಳ್ಕೊಂಡು. ಹಾ ಸರ್, ಅದರಿಂದ ಏನು ಅದು ಕಣ್ಣಿನ ದಾನಕ್ಕೆ ಯಾವುದೇ ಎಫೆಕ್ಟ್ ಇರಂಗಿಲ್ಲ. ನೀವು ದಾನ ಮಾಡಬಹುದು. ಅದೇ ಸರ್, ನಾನು ಮುಂಚೆನೆ ಹೇಳಿದ ಪ್ರಕಾರ ಕಪ್ಪು ಗುಡ್ಡೆ ತೊಂದರೆ ಇದ್ದವರಿಗೆ ಮಾತ್ರ ಹೆಲ್ಪ್ ಆಗ್ತದೆ. ನಿಮಗೆ ತೊಂದರೆ ಇರೋದು ಆಕ್ಚುಲಿ ಕಣ್ಣಿನ ನರದಲ್ಲಿ ತೊಂದರೆ ಇರೋದ್ರಿಂದ ಅವರಿಗೆ ಅದು ಐಷತ ಚಿಕಿತ್ಸೆ ಹೆಲ್ಪ್ ಆಗಂಗಿಲ್ಲ. ಇಲ್ಲ ಸರ್. ಕೊಡಬಹುದು ಸರ್. ಕೊಡಬಹುದು. ಹಲೋ ಹಲೋ ಇಲ್ಲ, ಯಾಕೋ ಕಟ್ ಆಗ್ತಾ ಇದೆ. ಇನ್ನೊಂದು ಕರೆ ನೋಡೋಣ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ, ತಮ್ಮ ಹೆಸರು? ನಾವು ಬೆಳಗಾವಿಯಿಂದ ಶಂಕರ್ ತಾರಾಪುರ ಅಂತ ಮಾತಾಡಿದ್ರಿ ಮೇಡಮ್. ಈ ಕಾರ್ಯಕ್ರಮ ಇಟ್ಟದಕ್ಕೆ ಆಕಾಶವಾಣಿ ಅವರಿಗೆ ಧನ್ಯವಾದಗಳು ಮೇಡಮ್. ಜೊತೆಗೆ ಈ ಈ ನೇತ್ರದಾನದ ಬಗ್ಗೆ ಒಂದು ಸಂಚಲನವನ್ನ ಮೂಡಿಸಿದಂತ ಕರ್ನಾಟಕ ರತ್ನ ಯೂತ್ ಐಕಾನ್ ಪುನೀತ್ ರಾಜ್ ಅವರಿಗೂ ಕೂಡ ಅನಂತ ಕೋಟಿ ನಮನಗಳು ಮೇಡಮ್. ಯಾಕಂದ್ರೆ ಇದು ಯುವಕರಲ್ಲಿ ಒಂದು ಬಹಳಷ್ಟು ಒಂದು ಅವೇರ್ನೆಸ್ ಬಂದ್ಬಿಟ್ಟಿದ್ದಾರೆ ಮೇಡಮ್. ನಿಮ್ಮ ನಮನ ಜೊತೆಗೆ ನಮ್ದು ನಮನ ಸೇರ್ತದೆ. ಅದಕ್ಕೆ ಹೇಳ್ರಿ. ಅದಕ್ಕ ನಾವು ಬಹಳ ತನದಿಂದ ಈ ನಿಮ್ ಕಾಲಿಗೆ ವೇಟ್ ಮಾಡ್ತಾ ಇದ್ದೇವ್ರಿ ಮೇಡಮ್. ಚಲೋ ಆಯ್ತು, ಸಿಗ್ತಾರೆ. ಬಹಳ ಯುವಕರಲ್ಲಿ ಒಂದು ಸಂಚಲನ ಉಂಟಾಗಿದ್ರಿ ಮೇಡಮ್. ಇದು ಹೌದೌದು. ಆರೋಗ್ಯದ ಬಗ್ಗೆ ಜೊತೆಗೆ ನೇತ್ರದಾನದ ಬಗ್ಗೆ ಎರಡರ ಬಗ್ಗೆ. ಹೌದೌದು. ಆಮೇಲೆ ಒಂದು ಸಣ್ಣ ಒಂದು ಪ್ರಶ್ನೆ ಐತ್ರಿ ಮೇಡಮ್. ಕೇಳ್ರಿ ಡಾಕ್ಟರ್. ಈಗ ಕೊರೋನಾ ಅವಧಿಯಲ್ಲಿ ಬ್ಲಾಕ್ ಫಂಗಸ್ದಿಂದ ಕಣ್ಣನ್ನ ಕಳ್ಕೊಂಡಾರ ಬಹಳಷ್ಟು ಯುವಕರು, ಕಳ್ಕೊಂಡಾರ ಮಧ್ಯವಯಸ್ಕರು ಕಳ್ಕೊಂಡಾರ ಮೇಡಮ್. ಹೌದೌದು. ಅವರು ನೇತ್ರವನ್ನ ಹಾಕೋಬಹುದ್ರಿ ಮೇಡಮ್? ಸರ್, ಅದು ಆಕ್ಚುಲಿ ಬೇರೆ ತೊಂದರೆಯಿಂದ ಅವ್ರಿಗೆ ಕಣ್ಣು ಹೋಗಿರ್ತದೆ. ಓಕೆ. ಸೊ ಅವರಿಗೆ ಇದು ಜಸ್ಟ್ ಕಪ್ಪು ಗುಡ್ಡೆ ನಾವು ಬದಲಾವಣೆ ಮಾಡಿದ್ರೆ ಅವರಿಗೆ ಹೆಲ್ಪ್ ಆಗೋದಿಲ್ಲ. ಅವ್ರಿಗೆ ಕಣ್ಣಿನ ಹಿಂಭಾಗದಲ್ಲಿ ಅದು ಫಂಗಸ್ ಎಲ್ಲ ಅದ್ರದ್ದು ಅಟ್ಯಾಕ್ ಆಗಿರ್ತದೆ. ಸೊ ಅವರಿಗೆ ಜಸ್ಟ್ ಕಪ್ಪು ಗುಡ್ಡೆಯ ಬದಲಾವಣೆ ಅವರಿಗೆ ಹೆಲ್ಪ್ ಆಗೋದಿಲ್ಲ. ಅಂದ್ರೆ ಅವರು ಪುನಃ ಒಂದು ದೃಷ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮೇಡಮ್, ಬ್ಲಾಕ್ ಫಂಗಸ್ ಆದವರಿಗೆ? ಇಲ್ಲ ಸರ್, ಅದು ಎಷ್ಟು ಅದರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಆಗಿದೆ ಅದರ ಮೇಲೆ ಅವರಿಗೆ ದೃಷ್ಟಿ ನಿರ್ಧಾರ ಆಗುತ್ತೆ. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ದೃಷ್ಟಿಗೆ ಏನು ತೊಂದರೆ ಆಗಂಗಿಲ್ಲ. ಈಗ ನಮ್ಮ ಸ್ನೇಹಿತರೊಬ್ಬರು ಕೇವಲ 40 ವರ್ಷದಲ್ಲೇ ಈ ಬ್ಲಾಕ್ ಫಂಗಸ್ ನಿಂದ ಕಣ್ಣನ್ನು ಕಳ್ಕೊಂಡಾರೆ ಮೇಡಮ್. ಹೌದು ಸರ್. ಇದೇ ಕೊರೋನಾ ಅವಧಿ ಒಳಗ. ಹೌದು ಸರ್. ಮತ್ತೆ ಅವರು ಈಗ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರ. ಓಕೆ. ಇದು ಒಂದು ಅವರಿಗೆ ದೊಡ್ಡ ಶಾಕ್ ರೀ ಮೇಡಮ್, ಈ ಕಣ್ಣು ಹೋಗುದು. ಹೌದು. ಅದಕ್ಕೆ ಅವರು ಕಾರ್ಯಕ್ರಮ ಕೇಳ್ತಿರ್ತಾರ, ಏನಾದರೂ ದೃಷ್ಟಿ ಬರ್ಲಿಕ್ಕೆ ಸಾಧ್ಯತೆನಂತ. ಅದು ಆಕ್ಚುಲಿ ಈ ರೀತಿ ಕಪ್ಪು ಗುಡ್ಡೆ ತೊಂದರೆ ಇದ್ದವರಿಗೆ ಮಾತ್ರ ಹೆಲ್ಪ್ ಆಗ್ತದೆ ಸರ್. ಈ ಕಡೆ ಇವಾಗ ಏನ್ ಮಾಡ್ತಾರೆ, ಇದು ಮ್ಯೂಕೋಮೈಕೋಸಿಸ್ ಅಥವಾ ಬ್ಲಾಕ್ ಫಂಗಸ್ ಅಲ್ಲಿ ಜೀವ ಉಳಿಸ್ಲಿಕ್ಕೆ ಅಂತ ಒಂದು ಕಣ್ಣನ್ನು ಅವರು ಮಾಡಿರ್ತಾರೆ. ಸೊ ಹಾಗಾಗಿ ಯೂಶಲಿ ಆ ಸಮಯದಲ್ಲಿ ಅವರಿಗೆ ದೃಷ್ಟಿ ಬರುವುದು ಕಷ್ಟ. ಕಷ್ಟ. ಹೌದು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಡಾಕ್ಟ್ರೆ, ನೇತ್ರದಾನ ಮಾಡಲಿಕ್ಕೆ ಅಂತ ಬಯಸಿದರೆ ಅವರು ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು? ನೇತ್ರದಾನ ಮಾಡಬೇಕು ಅಂತ ಅಂತಂದಾಗ ನೀವು ಹತ್ತಿರದ ನೇತ್ರದಾನ ಕೇಂದ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಮಾಹಿತಿ ಅಂತೂ ಸಿಗ್ತದೆ ನಿಮಗೆ ಸಿಗ್ತದೆ. ಸರಿ. ಹಲೋ ಹಲೋ ಹಲೋ ಹಲೋ ಹಾ ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು? ನಾವು ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕು ಗಸ್ತಿಂದ ಮಾತಾಡ್ತೀನಿ. ನನ್ನ ಹೆಸರು ಪುಂಡಲೀಕ. ನನಗೆ ಕಣ್ಣು ಬ್ಲೈಂಡ್ ಅದ ಎರಡು. ಒಂದು ಸ್ವಲ್ಪ ಜನ ಬೆಳೆ ಕಷ್ಟ ಗೊತ್ತಾಗ್ತೈತಿ. ಹಲೋ. ಹಾ ಹೇಳಿ ಸರ್. ಒಂದು ಕಣ್ಣು ಪೂರ ಬಾದ ಆಗೈತಿ. ಆಪರೇಷನ್ ಮಾಡಕ್ ಹೇಳಿದ್ರೆ ನರ್ಗಳು ಬಾದಗಿದಾವು. ಏನ್ ಮಾಡಕ್ ಬರ್ಬೋದು ಹೇಳಿದ್ರು. ನಾನು ಮಾಡಬಹುದು ನೇತ್ರದಾನ ಕೇಳ್ತೀನಿ. ಹಾ ಸರ್, ಖಂಡಿತವಾಗಿಯೂ ನೀವು ನೇತ್ರದಾನ ಮಾಡಬಹುದು. ನಿಮ್ದು ಕಪ್ಪು ಕೂಡ ಚೆನ್ನಾಗಿತ್ತಂದ್ರೆ ನೀವು ನೇತ್ರದಾನ ಮಾಡಬಹುದು, ಅದಕ್ಕೆ ಏನು ತೊಂದರೆ ಇಲ್ಲ. ಕಣ್ಣಾಗ ನೀರದು ಬರಂಗಿಲ್ಲ, ಏನು ಜೀವಿಲ್ಲ ಕಣ್ಣಾಗ್ರೆ. ಇಲ್ಲ ಸರ್, ಯಾರು ಕೂಡ ನೇತ್ರದಾನ ಮಾಡಬಹುದು. ಕಪ್ಪು ಕೂಡ ಚೆನ್ನಾಗಿದ್ದರೆ ಎಲ್ಲರೂ ನೇತ್ರದಾನ ಮಾಡಬಹುದು. ಕಪ್ಪು ಕೂಡ ಎಡಗಣ್ಣಾಗ ಸ್ವಲ್ಪ ಇದು ಬೀಳ್ದೈತ್ರಿ. ಸರ್, ಇವಾಗ ಕಪ್ಪು ಕೂಡ ತೊಂದರೆ ಇದ್ರೆ ಮಾತ್ರ ಅವ್ರಿಗೆ ಮಾಡಿದ್ರೆ ಉಪಯೋಗ ಆಗಲ್ಲ. ಬಟ್ ಕಪ್ಪು ಕೂಡ ತೊಂದರೆ ಇಲ್ಲ, ಕ್ಲಿಯರ್ ಇದೆ ಅಂತಂದ್ರೆ ಅದು ಉಪಯೋಗ ಆಗ್ತದೆ. ಕಪ್ಪು ಗುಡ್ಡೆ ಮಗ ಬಿಳಿ ಬಂದಿದ್ರಲ್ಲ, ಮತ್ತೆ ಬಲಗಾಲ ಅಂತ ಖರ್ಚಿಲ್ಲ, ಪೂರ್ಣ ಏನು ಕಾಣೋದಿಲ್ಲ. ನೀವು ಒಂದ್ಸತಿ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಗೊತ್ ಮಾಡ್ಕೋಬಹುದು ಏನ್ ತೊಂದರೆ ಇದೆ ಅಂತ. ಅದು ಯಾವ ಭಾಗದಲ್ಲಿ ತೊಂದರೆ ಇದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಹಲೋ, ಈ ಫಾರ್ಮ್ ಫಿಲ್ ಮಾಡ್ಬೋದು. ಹಲೋ ಹಲೋ ಹಲೋ ಹಾ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ತಮ್ಮ ಹೆಸರು? ರಾಯಬಾಗ ತಾಲೂಕು ಮೂಕೋಡದಿಂದ ಆಕಾಶವಾಣಿ ಕಾರ್ಯಕ್ರಮ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಸರಿ ಸರಿ, ನಿಮ್ ಡಾಕ್ಟರ್ ಹತ್ರ ಏನಾದ್ರು ಪ್ರಶ್ನೆ ಕೇಳ್ರಿ. ನಮಸ್ಕಾರ ಡಾಕ್ಟರ್ ಅವ್ರಿಗವ್ರಿ. ಹಾ ನಮಸ್ಕಾರ ಸರ್. ನಂದು ಪ್ರಶ್ನೆ ಏನಂದ್ರ ರೀ, ಕಣ್ಣನ್ನ ಉಚಿತವಾಗಿ ಹೆಂಗ್ ತಗೋತಾರಲ್ಲ ರೀ, ಅದ್ರ ಹಾಕೋದ್ನಾಗ ಕ್ಯಾಶ್ ತಗೋತಾರ ಅನ್ನೋ ಸುದ್ದಿ ಐತ್ರಿ. ಏನ ಇದೆ, ಸತ್ಯರೋ ಏನ ಸುಳ್ರು? ಅದು ಕಣ್ಣ ಏನ್ ತಗೊಂತಾರ, ಆ ಅಂಗ ಅದು ಅತ್ಯಮೂಲ್ಯವಾದದ್ದು, ಅದಕ್ಕೆ ಉಚಿತವಾಗಿನೇ ಅದು ಸೇವೆ ಮಾಡುವುದು. ಅದನ್ನ ತಗೊಳ್ಳೋದು ಅಂದ್ರೆ ಅದನ್ನ ನಾವು ಸ್ನೇಹಿತ ಸಂಗ್ರಹಣೆ ಮಾಡುವುದು ಉಚಿತ, ವಿತರಣೆ ಕೂಡ ಉಚಿತವಾಗಿ ಮಾಡ್ತಾರೆ. ಅದು ನೇತ್ರಕ್ಕೆ ಅಥವಾ ಕಪ್ಪು ಗುಡ್ಡೆಗೆ ಯಾವುದೇ ಬೆಲೆ ಇರಂಗಿಲ್ಲ. ಅದು ಏನು ಅವ್ರ ಬೇಸಿಕ್ ಆಗಿ ಅವ್ರ ಆಪರೇಷನ್ ಚಾರ್ಜಸ್ ಅಥವಾ ಏನ್ ಕನ್ಸ್ಯೂಮೇಬಲ್ ಚಾರ್ಜಸ್ ಇರ್ತದೆ ಅದಕ್ಕೆ ಮಾತ್ರ ಬೆಲೆ ಇರೋದು. ಅದ್ ಬಿಟ್ರೆ ನೇತ್ರ ಕಣ್ಣುಗಳಿಗೆ ಯಾವುದೇ ರೀತಿಯ ಅದು ಉಚಿತವಾಗಿನೇ ಮಾಡಬಹುದು ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಹಲೋ ಹಲೋ ಮೇಡಮ್. ಹಾ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಚಂದ್ರಕಾಂತ್ ಅಂತೇಳಿ, ಇಲ್ಲೇ ಹುಬ್ಳಿಯಿಂದ ಮಾತಾಡ್ತಿದ್ದೀನಿ. ಮೇಡಮ್, ಈಗ ನಮ್ದು ಕಣ್ಣು ಏನಾಗಿದೆ ಅಂದ್ರೆ, ಈಗ 3-4 ವರ್ಷದಿಂದ 10 ವರ್ಷದಿಂದ ಆಪರೇಷನ್ ಆಗಿತ್ತು. ಹಲೋ. ಹಾ ಸರ್, ಹೇಳಿ ಸರ್. ಆಪರೇಷನ್ ಆಗಿತ್ತು, ಆ ನಂತರ ಈಗ ಅದು ಕ್ರಮೇಣ ದೃಷ್ಟಿ ಕಡಿಮೆ ಆಗಿದೆ. ಓಕೆ. ಈಗ ನಾವು ಬೇರೆ ಕಣ್ಣು ಹಾಕಿಸ್ಕೋಬೇಕಾದ್ರೆ ಏನ್ ಪ್ರೊಸೀಜರ್ ಮೇಡಮ್? ಸರ್, ನಿಮಗೆ ಯಾವ ಕಾರಣಕ್ಕೋಸ್ಕರ ಕಣ್ಣು ಕಡಿಮೆ ಆಗಿದೆ ಅಂತ? ಮೇಡಮ್, ಅದು ರೆಟಿನಾದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ರು ಡಾಕ್ಟರ್. ಸರಿ, ರೆಟಿನಾ ತೊಂದರೆಗೆ ಕಪ್ಪು ಗುಡ್ಡೆಯ ಬದಲಾವಣೆಯಿಂದ ಯಾವುದೇ ರೀತಿ ಬೆನಿಫಿಟ್ ಇರಂಗಿಲ್ಲ. ಇರಲ್ಲ ಸರ್. ಹೌದಾ? ಮತ್ತೀಗ ಸಪೋಸ್ ಈಗ ಕಣ್ಣು ಹಾಕೋದಾದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಬರ್ತದೆ ಅದು? ಕಣ್ಣು ಹಾಕೋದು ಅದೇ, ಇದು ಆಪರೇಷನ್ ಚಾರ್ಜಸ್ ಡಿಪೆಂಡ್ ಆಗಿರ್ತದೆ. ಬಟ್ ನಾ ಹೇಳಿದ ಪ್ರಕಾರ ಕಪ್ಪು ಗುಡ್ಡೆಗೆ ಯಾವುದೇ ರೀತಿಯ ಬೆಲೆ ಇರಲ್ಲ, ಅದು ಉಚಿತವಾಗಿನೇ ಕೊಡುವಂಥದ್ದು. ಬೆಲೆ ಇರೋದಿಲ್ಲ, ಆಪರೇಷನ್ ಚಾರ್ಜಸ್ ಮಾತ್ರ. ಎಷ್ಟು ಆಗ್ಬೋದು ಮೇಡಮ್ ಅಂದಾಜು? ಅದು ಪ್ರತಿ ಹಾಸ್ಪಿಟಲ್ ಅಲ್ಲಿ ಅವ್ರವ್ರ ತಕ್ಕಂಗೆ ಬೇರೆ ಬೇರೆ ಇರ್ತದೆ. ನಿಮ್ಮ SDM ಹಾಸ್ಪಿಟಲ್ ಅಲ್ಲಿ, ನಾವು ಹುಬ್ಳಿಯಲ್ಲಿ ಇರೋದಲ್ಲ, SDM ಹಾಸ್ಪಿಟಲ್ ಗೆ ಬರಬೇಕು. ಓಕೆ. ನಾವೀಗ ಒಂದು ಚೆಕ್ ಮಾಡಿಸಿದ್ಮೇಲೆ ಡಿಸೈಡ್ ಆಗುತ್ತೆ, ದಟ್ ಇಸ್ ಸೆಕೆಂಡರಿ. ಬಟ್ ಏನಾಗುತ್ತೆ ಅಂದ್ರೆ, ಈಗ ನಿಮ್ಮಲ್ಲಿ ಬರಬೇಕು ಅಂದ್ರೆ ಯಾವ ದಿವಸ ಬರಬೇಕು? ಈಗ ನಾನು ಈಗ ಈ ಕಾರ್ಯಕ್ರಮ ಮುಗಿತದಲ್ಲ, ಯಾವಾಗ ನಾನು ಈಗ ರೋಖಡೆ ಅವರು ಯಾವ್ಯಾವ ದಿನ ಲಭ್ಯರಿರ್ತಾರೆ, ಫೋನ್ ನಂಬರ್ ಎಲ್ಲ ಹೇಳ್ತೇವೆ, ಅದನ್ನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಡ್ರಿ ನೀವು. ಅವ್ರನ್ನ ಭೇಟಿ ಆಗ್ಬೋದು ಅವಾಗ. ಸರಿ, ಹಂಗದ. ಧನ್ಯವಾದಗಳು. ಡಾಕ್ಟ್ರೆ, ಇನ್ನು ಸಾಕಷ್ಟು ಕರೆಗಳು ಬರ್ತಾನೆ ಇದ್ದಾವೆ, ಓಕೆ. ಆದರೆ ನಮ್ಮ ಸಮಯ ಮುಗಿತಾ ಬರ್ತಾ ಇದೆ. ಇಷ್ಟ ತನಕ ನೇತ್ರದಾನದ ಬಗ್ಗೆ ಮಾತನಾಡಿದಂಥ ನಮ್ಮ ಡಾಕ್ಟರ್ ರೂಪಾ ರೋಖಡೆ ಅವರು ಮಂಗಳವಾರ, ಗುರುವಾರ ಮತ್ತು ಶನಿವಾರ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836 247 7840. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836 247 7770. ಇನ್ನು ಈ ವಾರದ ಪ್ರಶ್ನೆ, ನೇತ್ರದಾನ